ತೋಟಗಾರಿಕೆ ಮತ್ತು ಕೃಷಿ ಬೆಳೆಗಳನ್ನ ಬೆಳೀತಾ ಇರೋದ್ರಿಂದ ಭೂಮಿಯಲ್ಲಿರುವಂತಹ ಪೋಷಕಾಂಶಗಳನ್ನ ಬೆಳೆಗಳನ್ನು ತೆಗೆದುಕೊಂಡು ಭೂಮಿಯಲ್ಲಿ ಯಾವುದರದ ಡಿಫಿಷಿಯನ್ಸಿ ಆಗಿರುತ್ತೆ, ಅದರ ಪ್ರಮಾಣ ಕಮ್ಮಿ ಆಗಿರುತ್ತೆ. ಸೊ ಹೀಗಾಗಿ ಬೆಳೆಗಳಿಗೆ ನಾವು ಬೆಳೆ ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಗತ್ಯವಾದಂತಹ ಪೋಷಕಾಂಶಗಳನ್ನ ಕೊಡಬೇಕು. ನಾವು ಮಣ್ಣು ಮತ್ತು ನೀರು ಪರೀಕ್ಷೆ ಮುಖಾಂತರ ನಮ್ಮ ಭೂಮಿಯಲ್ಲಿ ಎಷ್ಟು ರೀತಿಯ ಪೋಷಕಾಂಶಗಳು ಎಷ್ಟು ಎಷ್ಟು ಪ್ರಮಾಣದಲ್ಲಿದ್ದಾವೆ ಮತ್ತೆ ಅವು ಯಾವ ಯಾವ ಪ್ರಮಾಣದಲ್ಲಿ ನಾವು ಪೋಷಕಾಂಶಗಳನ್ನು ಕೊಡಬೇಕು ಅನ್ನೋದು ನಮಗೆ ಗೊತ್ತಾಗ್ತದೆ. ಆದರೆ ನಾವು ಪೋಷಕಾಂಶಗಳನ್ನ ಬರೀ ರಾಸಾಯನಿಕ ರೀತಿಯಲ್ಲೇ ಕೊಟ್ಟರೆ ಅದರಿಂದ ದೀರ್ಘಕಾಲದಲ್ಲಿ ಏನಾಗುತ್ತೆ, ಭೂಮಿಯ ಫಲವತ್ತತೆ ಮತ್ತು ಗುಣಮಟ್ಟ ಹಾಳಾಗ್ತಾ ಬರ್ತದೆ. ಅದಕ್ಕೋಸ್ಕರ ನಾವು ಸಾವಯವ ಮತ್ತು ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸ್ಕೋಬೇಕು. ಸೊ ನಾನು ಇವತ್ತಿನ ದಿನ ಜೈವಿಕ ಗೊಬ್ಬರಗಳಂದ್ರೇನು, ಅವನ್ನ ನಮ್ಮ ತೋಟಗಾರಿಕಾ ಬೆಳೆಗಳಲ್ಲಿ ಯಾವ ರೀತಿ ಉಪಯೋಗಿಸಿಕೊಳ್ಳಬಹುದು ಮತ್ತೆ ಅದರಿಂದ ಆಗುವಂತ ಒಂದು ಅನುಕೂಲಗಳನ್ನ ತಿಳಿಸಿಕೊಡಲಿಕ್ಕೆ ಇಚ್ಛೆ ಪಡ್ತೀನಿ. ಮೊದಲನೇದಾಗಿ ಜೈವಿಕ ಗೊಬ್ಬರಗಳಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಗೆ ರಾಸಾಯನಿಕ ಗೊಬ್ಬರಗಳಂದ್ರೆ ತಿಳಿದಿದೆ, ಅವುದರಿಂದ ಏನಾಗುತ್ತೆ ಸಾರಜನಕ, ರಂಜಕ, ಪೊಟ್ಯಾಶು, ಸೊ ಈ ರೀತಿಯ ಒಂದು ಪೋಷಕಾಂಶಗಳನ್ನು ದೊರೆಯುತ್ತವೆ ನೀವು ಬೆಳೆಗಾಗಿದ್ದಾಗ. ಅದೇ ರೀತಿ ಅವು ರಾಸಾಯನಿಕ ವಿಧಾನದಲ್ಲಿ ಇಂಡಸ್ಟ್ರಿಗಳಲ್ಲಿ ಉತ್ಪಾದನೆಯನ್ನು ಮಾಡಿರ್ತಾರೆ. ಅದೇ ರೀತಿಯಲ್ಲಿ ಜೈವಿಕ ಗೊಬ್ಬರಗಳು ಅಂದ್ರೆ ಇವು ಅಷ್ಟೇ, ಇವನ್ನು ಕೂಡ ಬೆಳೆಗಳಿಗೆ ನೀವು ಹಾಕಿದಾಗ ಬೆಳೆಗಳಿಗೆ ಬೇಕಾದಂತಹ ರಂಜಕ, ಪೊಟ್ಯಾಶು ಮತ್ತೆ ಫಾಸ್ಫರಸ್ ಈ ಪೋಷಕಾಂಶಗಳನ್ನ ಒದಗಿಸ್ಕೊಡ್ತವೆ. ಆದರೆ ಒಂದು ಮೆಕ್ಯಾನಿಸಂ ಅಥವಾ ಇವು ಬೇರೆ ರೀತಿಯಲ್ಲಿ ಒದಗಿಸ್ತವೆ, ರಾಸಾಯನಿಕಗಳು ಡೈರೆಕ್ಟ್ ಆಗಿ ಕೆಮಿಕಲ್ ಫಾರ್ಮ್ನಲ್ಲಿ ಒದಗಿಸ್ತವೆ. ಸೊ ಜೈವಿಕ ಅಂತ ಹೇಳಿದ್ರೆ ಇಲ್ಲಿ ಬದುಕಿರುವಂತಹ ಜೀವಾಣುಗಳು, ನಾವು ಬದುಕಿರುವಂತಹ ಜೀವಾಣುಗಳನ್ನ ಗೊಬ್ಬರಗಳಾಗಿ ಉಪಯೋಗಿಸ್ತೀವಿ. ಸೊ ಈ ಜೈವಿಕ ಗೊಬ್ಬರಗಳಲ್ಲಿ ನಮ್ಮಲ್ಲಿ ಮುಖ್ಯವಾಗಿ ಮೂರು ವಿಧದ ಜೈವಿಕ ಗೊಬ್ಬರಗಳು ಬರ್ತವೆ. ಮೊದಲನೇದಾಗಿ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ, ಎರಡನೆಯದಾಗಿ ರಂಜಕ ಕರಗಿಸುವ ಜೈವಿಕ ಗೊಬ್ಬರ, ಮೂರನೇದಾಗಿ ಪೊಟ್ಯಾಶ್ ಕರಗಿಸುವ ಜೈವಿಕ ಗೊಬ್ಬರ. ಇವು ಮುಖ್ಯವಾದ ಪೋಷಕಾಂಶಗಳು ಹಾಗೂ ಇವು ಮುಖ್ಯವಾದಂತಹ ಜೈವಿಕ ಗೊಬ್ಬರಗಳು. ಇಲ್ಲಿ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಗಾಳಿನಲ್ಲಿ ಯಥೇಚ್ಛವಾದ ಸಾರಜನಕ ಇದೆ, 79% ಅಷ್ಟು ಗಾಳಿನಲ್ಲಿ ಸಾರಜನಕನೇ ಇದೆ. ಒಂದು ಎಕರೆಯ ಪ್ರದೇಶದ ಮೇಲುಗಡೆ ಇರುವಂತಹ ಗಾಳಿನಲ್ಲಿ ಸುಮಾರು 45,000 kg ಸಾರಜನಕ ಇದೆ. ಆದರೆ ಈ ಸಾರಜನಕವನ್ನು ಗಾಳಿಯ ರೂಪದಲ್ಲಿದೆ, ಇದನ್ನ ನಮ್ಮ ಬೆಳೆಗಳು ತಗೊಳ್ಳುವಂತಹ ಶಕ್ತಿ ಇಲ್ಲ ಅವಕ್ಕೆ. ಆದರೆ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ನೈಟ್ರೋಜಿನೇಸ್ ಅನ್ನುವಂತಹ ಒಂದು ಕಿಣ್ವವನ್ನು ಹೊಂದಿರ್ತವೆ. ಈ ಕಿಣ್ವದ ಸಹಾಯದಿಂದ ಏನ್ ಮಾಡ್ತದೆ, ಗಾಳಿಯಲ್ಲಿರುವ ಸಾರಜನಕವನ್ನ ಭೂಮಿಗೆ ಅಮೋನಿಯಾ ರೂಪದಲ್ಲಿ ಸ್ಥಿರೀಕರಣ ಮಾಡ್ತವೆ ಅಥವಾ ಫಿಕ್ಸ್ ಮಾಡ್ತವೆ. ಸೊ ಇವನ್ನ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳಂತ ಹೇಳ್ತೀವಿ. ಇದರೊಳಗೆ ಮುಖ್ಯವಾಗಿ ಎರಡು ರೀತಿಯ ಜೈವಿಕ ಗೊಬ್ಬರಗಳು ಬರ್ತವೆ. ಒಂದು ಸಿಂಬಯಾಟಿಕ್ ಅಥವಾ ಕೆಲವೊಂದು ಬೆಳೆಗಳಲ್ಲಿ ಬೆಳೆಗಳ ಬೇರುಗಳ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡು ಸಂಯೋಜನೆ ಹೊಂದಿ ಸೊ ಅಲ್ಲಿ ಸಾರಜನಕವನ್ನ ಸ್ಥಿರೀಕರಣ ಮಾಡ್ತವೆ. ಇಲ್ಲೇನಾಗ್ತದೆ ಅಂದ್ರೆ ಫ್ರೆಂಡ್ಶಿಪ್ನಲ್ಲಿ ಎರಡಕ್ಕೂ ಉಪಯೋಗ ಆಗುತ್ತೆ. ಉದಾಹರಣೆಗೆ ದ್ವಿದಳ ಧಾನ್ಯದ ಬೇರುಗಳಲ್ಲಿ ಗಂಟಿರ್ತವೆ. ಸೊ ದ್ವಿದಳ ಧಾನ್ಯದ ಬೇರುಗಳ ಜೊತೆಗೆ ರೈಸೋಬಿಯಂ ಅನ್ನು ಸಾರಜನಕ ಸ್ಥಿರೀಕರಿಸುವ ಜೀವಾಣು, ಸೊ ಫ್ರೆಂಡ್ಶಿಪ್ ಮಾಡಿಕೊಂಡು ಅಲ್ಲಿ ಅಮೋನಿಯಾ ರೂಪದಲ್ಲಿ ಸಾರಜನಕವನ್ನ ರೈಸೋಬಿಯಂ ಬೆಳೆಗಳಿಗೆ ಸ್ಥಿರೀಕರಣ ಮಾಡಿಕೊಡುತ್ತದೆ. ಅದರ ಬದಲಾಗಿ ರೈಸೋಬಿಯಂಗೆ ಬೆಳೆಗಳು ಏನ್ ಮಾಡ್ತವೆ, ಒಂದು ಗಂಟುಗಳನ್ನು ಮಾಡಿ ಮನೆ ಮಾಡಿ ಅದಿರೋದಕ್ಕೆ ಸಹಾಯ ಮಾಡುತ್ತದೆ ಮತ್ತೆ ಅದಕ್ಕೆ ಬೇಕಾದಂತ ಬೇರೆ ಎಲ್ಲ ಕಾರ್ಬೋಹೈಡ್ರೇಟ್ ಮತ್ತು ಇತರ ಆಹಾರವನ್ನ ಒದಗಿಸಿಕೊಡುತ್ತದೆ. ಈ ರೀತಿ ಸಂಯೋಜನೆಯಿಂದ ಕೆಲಸ ಮಾಡ್ತವೆ. ಸೊ ಇವನ್ನ ಸಿಂಬಯಾಟಿಕ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಇನ್ನೊಂದು ಫ್ರೀ ಲಿವಿಂಗ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಂದ್ರೆ ಯಾವುದೇ ಒಂದು ಬೆಳೆಗಳ ಬೇರುಗಳು ಅಥವಾ ಬೆಳೆಗಳು ಸಹಾಯ ಇಲ್ಲದಂಗೆ ಸೊ ತಮ್ಮ ಪಾಡಿಗೆ ತಾವು ಎಲ್ಲಿರ್ತವೋ ಅಲ್ಲಿ ಗಾಳಿಯಲ್ಲಿರುವ ಸಾರಜನಕ ತಮ್ಮ ಜೀವಕೋಶದೊಳಗೆ ಫಿಕ್ಸ್ ಮಾಡಿಕೊಳ್ತವೆ. ಹೆಚ್ಚಿನ ಪ್ರಮಾಣದಲ್ಲಿ ಫಿಕ್ಸ್ ಆದಂತಹ ಸಾರಜನಕವನ್ನ ಅವು ಭೂಮಿಗೆ ಬಿಡುಗಡೆ ಮಾಡ್ತೇವೆ ಅಮೋನಿಯಾ ರೂಪದಲ್ಲಿ. ಸೊ ಈ ರೀತಿ ಎರಡು ಭಾಗ, ಒಂದಕ್ಕೆ ಕೆಲವೊಂದು ಬೆಳೆಗಳು ಬೇಕು, ಉದಾಹರಣೆ ರೈಸೋಬಿಯಂ ಮತ್ತು ದ್ವಿದಳ ಧಾನ್ಯಗಳು. ಸೊ ಅವೆರಡೂ ಕಾಂಬಿನೇಷನ್ ಅಲ್ಲಿ ಇದ್ದಾಗ ಮಾತ್ರ ಸಾರಜನಕ ಸ್ಥಿರೀಕರಣ ಆಗ್ತವೆ. ಇನ್ನೊಂದು ಯಾವುದೇ ಒಂದು ಬೆಳೆಗಳ ಒಂದು ಸಂಯೋಜನೆ ಅಥವಾ ಸಂಬಂಧ ಇಲ್ಲದಲೇನೆ ಅವು ಫ್ರೀಯಾಗಿ ಫಿಕ್ಸ್ ಮಾಡ್ತವೆ. ಸೊ ಫ್ರೀ ಲಿವಿಂಗ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಮತ್ತೆ ಈ ನೈಟ್ರೋಜನ್ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳಲ್ಲಿ ಅವು ಬೆಳೆಗೆ ತಕ್ಕನಾಗಿ ಬೇರೆ ಬೇರೆ ರೀತಿಯ ಜೀವಾಣುಗಳಿರ್ತವೆ. ಸೊ ಅವುಗಳನ್ನು ಉಪಯೋಗಿಸಿದ್ರೆ ಅದರದ ಒಂದು ಹೆಚ್ಚಿನ ಲಾಭವನ್ನು ನಾವು ಪಡ್ಕೊಳ್ಬಹುದು. ಉದಾಹರಣೆಗೆ ದ್ವಿದಳ ಧಾನ್ಯಗಳು, ದ್ವಿದಳ ಧಾನ್ಯಗಳಂದ್ರೆ ಈಗ ಅಲಸಂದೆ, ಕಡಲೆ, ಶೇಂಗಾ, ಉದ್ದು, ತೊಗರಿ, ಹೆಸರು ಮತ್ತೆ ಸೋಯಾಬೀನ್, ಬೇರೆ ಬೇರೆ ರೀತಿಯ ರೈಸೋಬಿಯಂ ಸ್ಟ್ರೈನ್ಗಳು ಇರ್ತವೆ. ಅವನ್ನ ನಾವು ಬೀಜೋಪಚಾರ ಮಾಡುವ ಮುಖಾಂತರ ಸೊ ಅದನ್ನ ಬೆಳೆಗಳಿಗೆ ಒದಗಿಸಿದ್ರೆ 50% ಸಾರಜನಕವನ್ನ ಈ ಜೀವಾಣುಗಳೇ ಒದಗಿಸಿಕೊಡ್ತವೆ. ನೀವು ಇನ್ನ ಉಳಿದ 50% ಅಷ್ಟೇ ನೀವು ರಾಸಾಯನಿಕ ಗೊಬ್ಬರಗಳಿಂದ ಅವಕ್ಕೆ ಕೊಡಬಹುದು. ಇನ್ನಿತರ ಈಗ ಉದಾಹರಣೆಗೆ ನಮ್ಮ ತೋಟಗಾರಿಕಾ ಬೆಳೆಗಳಾದ ಹಣ್ಣಿನ ಬೆಳೆಗಳು ಮತ್ತು ತರಕಾರಿ ಬೆಳೆಗಳಿಗೆ ನಾವು ಅಜೋಟೋಬ್ಯಾಕ್ಟರ್ ಮತ್ತೆ ಅಜೋಸ್ಪೈರಲಮ್ ಅಂತ ಹೇಳ್ತೀವಿ. ಇವೆರಡನ್ನೂ ನೀವು ಕಾಂಬಿನೇಷನ್ ಅಲ್ಲಾದ್ರೂ ಕೊಡಬಹುದು ಅಥವಾ ಒಂದನ್ನು ಕೊಟ್ಟರು ಆಗುತ್ತೆ. ಸೊ ಇವನ್ನ ನೀವು ಬೀಜೋಪಚಾರವಾಗಲಿ ಅಥವಾ ಡ್ರಿಪ್ ಮುಖಾಂತರವಾಗ್ಲಿ ಅಥವಾ ಡ್ರೆಂಚಿಂಗ್ ಮುಖಾಂತರವಾಗ್ಲಿ ಕೊಡಬಹುದು. ಕೊಟ್ಟರೆ ಏನಾಗುತ್ತೆ, ಇವು ಒಂದು ಎಕರೆಗೆ ಸುಮಾರು 20-30 ಕೆಜಿಯಷ್ಟು ಸಾರ್ವಜನಿಕವನ್ನ ಬೆಳೆಗಳಿಗೆ ಒದಗಿಸ್ಕೊಡ್ತೇವೆ. ಸೊ ಅದು ಸುಮಾರು ಕನಿಷ್ಠ ಅಂದ್ರೆ ಒಂದು 25% ಆಗುತ್ತೆ, ಶೇಕಡ 25% ಬೆಳೆಗಳಿಗೆ ಸಿಗುತ್ತೆ. ಮಿಕ್ಕಿದ್ದ 75% ಅನ್ನ ನೀವು ಸಾವಯವ ಗೊಬ್ಬರ ಅಥವಾ ರಾಸಾಯನಿಕ ಗೊಬ್ಬರಗಳಿಂದ ಒದಗಿಸಿ ಕೊಡಬಹುದು. ಸೊ ಈ ಸಾರ್ವಜನಿಕ ಸ್ಥಿರೀಕರಣವ ಜೈವಿಕ ಗೊಬ್ಬರಗಳಲ್ಲಿ ಮಾತ್ರ ಬೆಳೆಗೆ ತಕ್ಕನಾಗಿ ನೀವು ಜೀವಾಣುಗಳನ್ನ ಆಯಿಸಿಕೊಂಡು ಅದನ್ನಷ್ಟೇ ನೀವು ಕೊಡಬೇಕಾಗ್ತದೆ. ನೆಕ್ಸ್ಟ್ ಜೈವಿಕ ಗೊಬ್ಬರಗಳು ಬಂದ್ರೆ ರಂಜಕ ಕರಗಿಸುವ ಜೈವಿಕ ಗೊಬ್ಬರ. ಸೊ ಇದು ಏನ್ ಮಾಡುತ್ತಪ್ಪ ಅಂದ್ರೆ ಭೂಮಿಯಲ್ಲಿ ರಂಜಕ ಇರಬಹುದು, ಸಾರಜನಕ ಇರಬಹುದು, ಪೊಟ್ಯಾಶ್ ಇರಬಹುದು, ಕೇವಲ ಒಂದು ಅಥವಾ ಎರಡು ರೀತಿಯಲ್ಲಿ ಮಾತ್ರ ಬೆಳೆಗಳು ತಗೊಳ್ತವೆ. ಉದಾಹರಣೆಗೆ ಸಾರಜನಕವನ್ನ ನೈಟ್ರೇಟು ಅಥವಾ ಅಮೋನಿಯಾ ರೂಪದಲ್ಲಿ ಮಾತ್ರ ತಗೊಳ್ತವೆ ಬೇರುಗಳು. ಅದೇ ರೀತಿ ಫಾಸ್ಫರನ್ನ ಫಾಸ್ಫೇಟ್ ಗ್ರೂಪ್ ಅಂತ ಹೇಳ್ತೀವಿ, ಫಾಸ್ಫೇಟ್ ಫಾರಂ ಅಂತ. ಸೊ PO4 ಫಾರಂ ಅಥವಾ H3PO4, H2PO4, HPO4 ಈ ತರ ಆರ್ಥೋ ಫಾಸ್ಫೇಟ್ ಫಾರಂ ಅಂತ ಹೇಳ್ತೀವಿ. ಈ ರೂಪದಲ್ಲಿದ್ದರೆ ಮಾತ್ರ ಬೆಳೆಗಳು ಫಾಸ್ಫರಸ್ ಅನ್ನ ತಗೊಳ್ತವೆ. ಭೂಮಿಗಳಲ್ಲಿ ಏನಾಗ್ತದೆ, ರಸಸಾರ ವ್ಯತ್ಯಾಸದಿಂದ ಏನಾಗ್ತದೆ, ಇವು ಭೂಮಿನಲ್ಲಿ ಬೇರೆ ಖನಿಜಾಂಶಗಳು ಇರ್ತವೆ. ಉದಾಹರಣೆಗೆ ಐರನ್ ಇರ್ತದೆ, ಮ್ಯಾಂಗನೀಸ್ ಇರ್ತದೆ, ಮೆಗ್ನೀಷಿಯಂ ಇರ್ತದೆ, ಕ್ಯಾಲ್ಸಿಯಂ ಇರ್ತವೆ. ಸೊ pH ಅಥವಾ ರಸಸಾರ ವೇರಿಯೇಷನ್ ಇಂದ ಈ ಫಾಸ್ಫೇಟ್ ಗ್ರೂಪ್ಗಳು ಏನಾಗ್ತದೆ, ಸೊ ಈ ಖನಿಜಾಂಶಗಳ ಜೊತೆಗೆ ರಿಯಾಕ್ಷನ್ ಆಗಿ ರಾಸಾಯನಿಕ ಕ್ರಿಯೆ ಹೊಂದಿ ಅವು ಬೇರೆ ರೂಪಕ್ಕೆ ಪರಿವರ್ತನೆ ಆಗ್ಬಿಡ್ತವೆ, ಸಾಲ್ಟ್ಸ್ ಅಂತ ಹೇಳ್ತೀವಿ. ಸೊ ಉದಾಹರಣೆಗೆ ಅಲ್ಯೂಮಿನಿಯಂ ಜೊತೆ ಅವು ರಿಯಾಕ್ಷನ್ ಆಗಿ ಅಲ್ಯೂಮಿನಿಯಂ ಫಾಸ್ಫೇಟ್ ಆಗುತ್ತೆ, ಕ್ಯಾಲ್ಸಿಯಂ ಜೊತೆ ರಿಯಾಕ್ಟ್ ಆಗಿ ಕ್ಯಾಲ್ಸಿಯಂ ಫಾಸ್ಫೇಟ್ ಆಗ್ತದೆ, ಐರನ್ ಜೊತೆ ರಿಯಾಕ್ಟ್ ಆಗಿ ಐರನ್ ಫಾಸ್ಫೇಟ್ ಆಗ್ತದೆ, ಮೆಗ್ನೀಷಿಯಂ ಜೊತೆ ರಿಯಾಕ್ಟ್ ಆಗಿ ಮೆಗ್ನೀಷಿಯಂ ಫಾಸ್ಫೇಟ್ ಆಗ್ತದೆ. ಸೊ ಇವೇನಾಗ್ತವೆ, ಪಾಸಿಟಿವ್ ಚಾರ್ಜ್ ಇರ್ತವೆ, ಕ್ಯಾಟಯಾನ್ಸ್ ಅಂತ ಹೇಳ್ತೀವಿ, ಕ್ಯಾಟಯಾನಿಕ್ ನ್ಯೂಟ್ರಿಯಂಟ್ಸ್ ಅಂತ. ಇವು ನಮ್ಮ ಮಣ್ಣಿನಲ್ಲಿ ಇರುವಂತಹ ಎರೆ ಅಂಶ ಮತ್ತೆ ಹ್ಯೂಮಸ್ ಅಂತ ಹೇಳ್ತೀವಿ, ಸಾಯಿಲ್ ಕೊಲಾಯ್ಡ್ಸ್ ಅಂತ ಹೇಳ್ತೀವಿ. ಅವರ ಮೇಲ್ಗಡೆ ನೆಗೆಟಿವ್ ಚಾರ್ಜ್ ಇರ್ತದೆ, ಅಲ್ಲಿಗೆ ಅವು ಅಟ್ರಾಕ್ಟ್ ಆಗಿ ಆಕರ್ಷಣೆ ಹೊಂದಿ ಅಲ್ಲಿ ಹೋಗಿ ಕುಳಿತುಕೊಳ್ಬಿಡ್ತವೆ, ಗಟ್ಟಿಯಾಗಿ ಕುಳಿತುಕೊಳ್ಬಿಡ್ತವೆ. ಸೊ ಗಿಡಗಳಿಗೆ ಬೇಕಾಗಿದ್ದು ಫಾಸ್ಫೇಟ್ ಫಾರ್ಮ್, ಆದ್ರೆ ಇವು ಮೆಟಲ್ ಸಾಲ್ಟ್ಸ್ ಆಗಿ ಪರಿವರ್ತನೆಯಾಗಿ ಭೂಮಿಯಲ್ಲಿ ಗಟ್ಟಿಯಾಗಿ ಕುಳಿತುಕೊಳ್ಬಿಡ್ತವೆ. ಸೊ ಈ ರೀತಿ ಆದಾಗ ಇದನ್ನೇನಂತೀವಿ ನಾವು, ಫಾಸ್ಫರಸ್ ಫಿಕ್ಸೇಷನ್ ಅಂತ ಹೇಳ್ತೀವಿ. ಅಂದ್ರೆ ಬೆಳೆಗಳಿಗೆ ಸಿಗದಲೇ ಇರೋ ರೂಪದಲ್ಲಿ ಫಾಸ್ಫರಸ್ ಪರಿವರ್ತನೆ ಹೊಂದಿ ಸೊ ಬೆಳೆಗಳಿಗೆ ಸಿಗೋದಿಲ್ಲ. ಇದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲಾ ಭೂಮಿಗಳಲ್ಲೂ ಆಗ್ತವೆ. ನೀವು ಹಾಕಿದ್ದಂತ ರಾಸಾಯನಿಕ ಫಾಸ್ಫರಸ್ ಕೂಡ ಶೇಕಡ 60% ಈ ರೀತಿಯಾಗಿ ಪರಿವರ್ತನೆ ಬಂದುಬಿಡುತ್ತದೆ. ಸೊ ನಿಮಗೆ ಫಾಸ್ಫರಸ್ ಯೂಸ್ ಎಫಿಷಿಯನ್ಸಿ ಕೇವಲ 40% ಅಷ್ಟೇ ಇರುತ್ತೆ ಭೂಮಿಗಳಲ್ಲಿ. ನೀವು ಹಾಕಿದ್ದು ಕೂಡ 40% ಅಷ್ಟೇ ಬೆಳೆಗಳಿಗೆ ಸಿಗುತ್ತೆ, ಮಿಕ್ಕಿದ್ದ 60% ಭೂಮಿಯಲ್ಲಿ ಫಿಕ್ಸ್ ಆಗ್ಬಿಡುತ್ತೆ. ಸೊ ನೀವು ಸಾಯಿಲ್ ಅನಲೈಸಿಸ್ ಮಾಡಿದ್ರೆ ಏನಾಗುತ್ತೆ, ಟೋಟಲ್ ಫಾಸ್ಫರಸ್ ಜಾಸ್ತಿ ಇರ್ತದೆ, ನಿಮ್ಗೆ 200-300 kg ಇರ್ತದೆ. ಆದ್ರೆ ಪ್ಲಾಂಟ್ ಅವೈಲೇಬಲ್ ಫಾಸ್ಫರಸ್ ನಿಮ್ಗೆ ತುಂಬಾ ಕಮ್ಮಿ ಇರ್ತದೆ, 10 kg, 20 kg, 30 kg ಅಷ್ಟೇ ಇರ್ತದೆ. ಸೊ ಇದನ್ನ ಈ ಫಿಕ್ಸ್ ಆಗಿರುವಂತ ಫಾಸ್ಫರಸ್ ನ ನೀವು ಬಳಸ್ಕೋಬೇಕಂತ ಹೇಳಿದ್ರೆ ರಂಜಕ ಕರಗಿಸುವ ಜೈವಿಕ ಗೊಬ್ಬರ ಅಂತ ನಾವು ಜೈವಿಕ ಗೊಬ್ಬರದಲ್ಲಿ ಬರ್ತದೆ. ಇವೇನ್ ಮಾಡ್ತವೆ, ಅನೇಕ ಆಸಿಡ್ ಗಳನ್ನ ಉತ್ಪತ್ತಿ ಮಾಡಿ ಮತ್ತೆ ಬೇರೆ ಬೇರೆ ಮೆಕ್ಯಾನಿಸಮ್ ನಿಂದ ಇದೇನ್ ಮೆಟಲ್ ಸಾಲ್ಟ್ಸ್ ಆಗಿ ಫಿಕ್ಸ್ ಆಗಿರ್ತವಲ್ಲ ಭೂಮಿಯಲ್ಲಿ, ಅದನ್ನ ಕರಗಿಸಿ ಸೊ ಇದನ್ನ ಬೆಳೆಗಳಿಗೆ ಸಿಗುವ ರೀತಿಯಲ್ಲಿ ಫಾಸ್ಫೇಟ್ ಮತ್ತೆ ಆರ್ಥೋ ಫಾಸ್ಫೇಟ್ ಮಾಡಿ ರಿಲೀಸ್ ಮಾಡಿ ಬೆಳೆಗಳಿಗೆ ಒದಗಿಸ್ತದೆ. ಸೊ ಇದನ್ನ ನೀವು ಈ ಜೈವಿಕ ಗೊಬ್ಬರಗಳನ್ನ ಬೆಳೆಗಳಲ್ಲಿ ಉಪಯೋಗಿಸಿದ್ರೆ ಭೂಮಿಯಲ್ಲಿ ಬೆಳೆಗಳಿಗೆ ಸಿಗುವಂತಹ ಫಾಸ್ಫರಸ್ ಪ್ರಮಾಣ ಗಣನೀಯವಾಗಿ ಇನ್ಕ್ರೀಸ್ ಆಗ್ತದೆ. ಮತ್ತೆ ಈ ರಂಜಕ ಕರಗಿಸುವ ಜೈವಿಕ ಗೊಬ್ಬರ ಇಂಥ ಬೆಳೆಗೆ ಇದನ್ನೇ ಹಾಕಬೇಕನ್ನೋದು ಯಾವುದೇ ಒಂದು ಸ್ಟ್ರಿಕ್ಟ್ ಇದಿಲ್ಲ. ಇದು ಎಲ್ಲಾ ಬೆಳೆಗಳಲ್ಲಿ, ಅಗ್ರಿಕಲ್ಚರ್ ಬೆಳೆಗಳಲ್ಲಿರ್ಬೋದು, ಹಾರ್ಟಿಕಲ್ಚರ್ ಬೆಳೆಗಳಲ್ಲಿರ್ಬೋದು, ಹಣ್ಣಿನ ಬೆಳೆಗಳಲ್ಲಿರ್ಬೋದು, ತರಕಾರಿ ಬೆಳೆಗಳಲ್ಲಿರ್ಬೋದು, ಸೊ ಎಲ್ಲಾ ಬೆಳೆಗಳಿಗೂ ನೀವು ಒಂದೇ ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸಿಕೊಡ್ಬೋದು. ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳಲ್ಲಿ ಒಂದು ಬ್ಯಾಕ್ಟೀರಿಯಾಗಳು ಬರ್ತವೆ, ಶಿಲೀಂಧ್ರಗಳು ಬರ್ತವೆ. ಉದಾಹರಣೆಗೆ ಬ್ಯಾಕ್ಟೀರಿಯಾಗಳಲ್ಲಿ ಬ್ಯಾಸಿಲಸ್ ಮೆಗಟೀರಿಯಂ ಅಂತ ಹೇಳ್ತೀವಿ, ಶಿಲೀಂಧ್ರಗಳಲ್ಲಿ ಪೆನಿಸಿಲಿಯಂ ಡಿಜಿಟಾಟಮ್ ಅಂತ ಹೇಳ್ತೀವಿ, ಆಸ್ಪರ್ಜಿಲಸ್ ಅವಮೋರಿ ಅಂತ ಹೇಳ್ತೀವಿ, ಮತ್ತೆ ಇನ್ನೊಂದು ಬ್ಯಾಕ್ಟೀರಿಯಾದಲ್ಲಿ ಸೂಡೋಮೋನಾಸ್ ಸ್ಟ್ರೈಟ ಅಂತ ಹೇಳ್ತೀವಿ. ಸೊ ಇವೆಲ್ಲವೂ ಇದರಲ್ಲಿ ಯಾವುದಾದ್ರೂ ಒಂದು ಲಭ್ಯ ಇರೋದನ್ನ ನೀವು ಉಪಯೋಗಿಸಿಕೊಳ್ಬಹುದು. ನಂತರ ಇದರ ಉಪಯೋಗದ ಬಗ್ಗೆ ಹೇಳ್ತೀನಿ. ಸೊ ಮುಂದಿನ ಜೈವಿಕ ಗೊಬ್ಬರ ಯಾವುದಪ್ಪ ಅಂತ ಹೇಳಿದ್ರೆ ಪೊಟ್ಯಾಶ್ ಕರಗಿಸುವ ಜೈವಿಕ ಗೊಬ್ಬರ. ಸೊ ಪೊಟ್ಯಾಶ್ ಕೂಡ ನಿಮಗೆ ಸಾಯಿಲ್ ಅನಾಲಿಸಿಸ್ ಮಾಡಿದ್ರೆ ಟೋಟಲ್ ಪೊಟ್ಯಾಶು ಫಾಸ್ಫರಸ್ ರೀತಿಯಲ್ಲೇ, ರಂಜಕದ ರೀತಿಯಲ್ಲೇ ಅತಿ ಹೆಚ್ಚು ಪ್ರಮಾಣದಲ್ಲಿ ಟೋಟಲ್ ಫಾಸ್ಫರಸ್ ಇರ್ತದೆ, ಆದ್ರೆ ಪ್ಲಾಂಟ್ ಅವೈಲೇಬಲ್ ಫಾಸ್ಫರಸ್ ತುಂಬಾ ಕಮ್ಮಿ ಇರ್ತದೆ. ಇದಕ್ಕೂ ಕಾರಣ ಏನಪ್ಪ ಅಂತ ಹೇಳಿದ್ರೆ ಪೊಟ್ಯಾಶು ಒಂದು ಕ್ಯಾಟಯಾನಿಕ್ ಅಯಾನ್ ಅಂತ ಹೇಳ್ತೀವಿ, ಅಂದ್ರೆ ಪಾಸಿಟಿವ್ ಚಾರ್ಜ್ ಇರ್ತದೆ. ಇದು ಕೂಡ ಭೂಮಿಯಲ್ಲಿ ನೆಗೆಟಿವ್ ಚಾರ್ಜ್ ಇರುವಂತಹ ಸಾಯಿಲ್ ಕೊಲಾಯ್ಡ್ಸ್ ಅಂತ ಹೇಳ್ತೀವಿ, ಮತ್ತೆ ಎರೆ ಮಣ್ಣು ಅಲ್ಲಿ ಹೋಗಿ ಅಂಟಿಕೊಂಡು ಕುಳಿತುಕೊಂಡ್ಬಿಡ್ತದೆ. ಅದು ಅಂಟಿಕೊಂಡು ಕುಳಿತುಕೊಂಡಾಗ ಏನಾಗುತ್ತೆ, ನಮ್ಮ ಬೆಳೆಗಳ ಬೇರುಗಳು ತುಂಬಾ ಶಕ್ತಿಯನ್ನ ಉಪಯೋಗಿಸಬೇಕಾಗುತ್ತೆ. ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಏನಾಗ್ತವೆ, ಸ್ವಲ್ಪ ಪ್ರಮಾಣದ ಶಕ್ತಿಯನ್ನು ಉಪಯೋಗಿಸಿ ತಗೊಳ್ತವೆ, ಅದನಂತರ ಅದ್ರ ಕೈಲಿ ಸಾಧ್ಯವಾಗೋದಿಲ್ಲ. ಸೊ ಈ ತರದ್ದು ಏನಾಗುತ್ತೆ, ಇದು ಶೇಕಡ 50% ಅಷ್ಟು ಫಿಕ್ಸ್ ಆಗಿರ್ತದೆ. ಇಲ್ಲಿ ಪೊಟ್ಯಾಶ್ ಕರಗಿಸುವ ಜೈವಿಕ ಗೊಬ್ಬರ ಅಥವಾ ಪೊಟ್ಯಾಶ್ ಮೊಬಿಲೈಸರ್ ಅಂತ ಹೇಳ್ತೀವಿ. ಇವು ಕೂಡ ಎಲ್ಲಾ ಬೆಳೆಗೂ ಒಂದನ್ನೇ ಉಪಯೋಗಿಸಿಕೊಳ್ಬಹುದು. ಇಂಥ ಬೆಳೆಗೆ ಇದೇ ಸ್ಪೆಸಿಫಿಕ್ ಜೀವಾಣು ಅಂತ ಇರೋದಿಲ್ಲ. ಇದೇನ್ ಮಾಡುತ್ತದೆ, ಭೂಮಿಯಲ್ಲಿ ಫಿಕ್ಸ್ ಆಗಿರುವಂತ ಬೆಳೆಗಳಿಗೆ ಅಲಭ್ಯವಾಗಿರುವಂತಹ ರೂಪದಲ್ಲಿರುವ ಪೊಟ್ಯಾಶಿಯಂನ ಬೆಳೆಗೆ ಲಭ್ಯವಾಗುವ ರೀತಿಯಲ್ಲಿ ಒದಗಿಸಿಕೊಡುತ್ತದೆ. ಸೊ ಇದನ್ನು ಅಷ್ಟೇ, ಎಲ್ಲಾ ಬೆಳೆಗಳಿಗೆ ನೀವು ಕಾಮನ್ ಆಗಿ ಉಪಯೋಗಿಸಿಕೊಳ್ಬಹುದು. ಒಂದು ಬೆಳೆಗೆ ಇದು ತರದ್ದು ಇರೋದಿಲ್ಲ. ಕೇವಲ ನಿಮಗೆ ಸಾರ್ವಜನಿಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳಲ್ಲಿ ಬೆಳೆಗೆ ತಕ್ಕವಾದ ಜೀವಾಣುವನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಇದರಿಂದ ಉಪಯೋಗಗಳೇನಾಗತ್ತಪ್ಪ ಅಂತ ಹೇಳಿದ್ರೆ, ರಾಸಾಯನಿಕ ಗೊಬ್ಬರಗಳಲ್ಲಿ ಏನಾಗುತ್ತೆ, ರಾಸಾಯನಿಕ ಗೊಬ್ಬರಗಳು ಅಮೋನಿಯಾ ಕೊಟ್ಟರೆ ಅಮೋನಿಯಾ ಅಷ್ಟೇ ಸಿಗುತ್ತೆ, ಅಮೋನಿಯಾ ಹೋಗಿ ನೈಟ್ರೇಟ್ ಆಗುತ್ತೆ, ಕೆಮಿಕಲ್ ಅಷ್ಟೇ ಸಿಗುತ್ತೆ. ಆದ್ರೆ ಈ ಜೈವಿಕ ಗೊಬ್ಬರಗಳಲ್ಲಿ ಏನ್ ಮಾಡ್ತವೆ, ಸಾರ್ವಜನಿಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳಿರ್ಬೋದು, ರಂಜಕ ಕರಗಿಸದಿರ್ಬೋದು, ಪೊಟ್ಯಾಶ್ ಕರಗಿಸುವ ಜೈವಿಕ ಗೊಬ್ಬರಗಳು, ಇವು ಪೋಷಕಾಂಶಗಳನ್ನ ಬೆಳೆಗಳಿಗೆ ಕೊಡುವುದರ ಜೊತೆಗೆ ಬೆಳೆ ಪ್ರಚೋದಕ ಹಾರ್ಮೋನ್ಗಳನ್ನ ಉತ್ಪತ್ತಿ ಮಾಡ್ತವೆ. ಪ್ರಚೋದಕ ಹಾರ್ಮೋನ್ಗಳಾದ್ರೆ ಸೈಟೋಸೈನಿನ್ಸು, ಗಿಬ್ಬರ್ಲಿನ್ಸು, ಆಕ್ಸಿನ್ಸು, ಇವನ್ನ ಉಪಯೋಗಿಸಿ ಬೇರು ಬೆಳವಣಿಗೆ ಚೆನ್ನಾಗಾಗುವ ರೀತಿಯಲ್ಲಿ ನೋಡ್ಕೊಳ್ತೇವೆ, ಮತ್ತೆ ಮೇಲ್ಭಾಗದಲ್ಲಿ ಗಿಡ ಚೆನ್ನಾಗಿ ಬೆಳೆದು ಒಳ್ಳೆ ಇಳುವರಿ ಕೊಡೋದ ರೀತಿಯಲ್ಲಿ ಕೂಡ ನೋಡ್ಕೊಳ್ತದೆ, ಪೋಷಕಾಂಶಗಳು ಕೊಡೋದ್ರ ಜೊತೆಗೆ. ಇದರ ಜೊತೆಗೆ ಕೆಲವೊಂದು ಜೈವಿಕ ಗೊಬ್ಬರಗಳು, ಉದಾಹರಣೆಗೆ ಅಜಿಟೋಬ್ಯಾಕ್ಟರ್, ಸಾರ್ವಜನಿಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ, ಇದು ಅನೇಕ ಆಂಟಿಬಯೋಟಿಕ್ಸ್ ಗಳನ್ನ ಉತ್ಪತ್ತಿ ಮಾಡಿ, ಅಂದ್ರೆ ಬ್ಯಾಕ್ಟೀರಿಯಾ ಪ್ರತಿರೋಧಕಗಳನ್ನು ಉತ್ಪತ್ತಿ ಮಾಡಿ ನಮ್ಮ ಬೆಳೆಗೆ ರೋಗವನ್ನು ತರುವಂತಹ ರೋಗಾಣುಗಳನ್ನು ಕೂಡ ತಡೆಗಟ್ಟುತ್ತೆ. ಸೊ ಇದ್ರ ಜೊತೆಗೆ ಅನೇಕ ಗಮ್ಸ್ ಅಂತ ಹೇಳ್ತೀವಿ, ಅಂಟುಗಳನ್ನು ಉತ್ಪತ್ತಿ ಮಾಡಿ ಮಣ್ಣಿನ ಗುಣಮಟ್ಟವನ್ನ ಸುಧಾರಣೆ ಮಾಡೋದ್ರಲ್ಲೂ ಕೂಡ ಈ ಜೈವಿಕ ಗೊಬ್ಬರಗಳು ಸಹಾಯವಾಗಿದೆ. ಮತ್ತೆ ಅತಿ ಮುಖ್ಯವಾಗಿ ಈ ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸೋದ್ರಿಂದ ನಾವೇನ್ ಮಾಡಬಹುದು ಅಂದ್ರೆ, ಶೇಕಡ 25% ಅಷ್ಟು ರಾಸಾಯನಿಕ ಗೊಬ್ಬರಗಳನ್ನ ನಾವು ಕಮ್ಮಿ ಮಾಡಬಹುದು. ಮತ್ತೆ ಜೈವಿಕ ಗೊಬ್ಬರಗಳ ಏನು ಕಾಸ್ಟ್ ಅಂತ ಹೇಳ್ತೀವಲ್ಲ, ಇದು ಕೂಡ ರಾಸಾಯನಿಕ ಗೊಬ್ಬರಗಳಿಂದ ಕಮ್ಮಿ ದರದಲ್ಲಿ ನಿಮಗೆ ಸಿಗ್ತದೆ. ಸೊ ಈ ಮೂರು ಜೊತೆಗೆ ಇನ್ನೊಂದು ಮುಖ್ಯವಾದ ಜೈವಿಕ ಗೊಬ್ಬರ, ಇದು ಕೂಡ ಎಲ್ಲಾ ಬೆಳೆಗಳಲ್ಲಿ ಉಪಯೋಗಿಸಬಹುದು, ಇದರ ಹೆಸರು ಮೈಕೋರೈಸಾ ಅಂತ ಹೇಳ್ತೀವಿ, ಅಥವಾ ವ್ಯಾಮ್ ಅಂತ ಕರೀತಾರೆ. ವ್ಯಾಮ್ ಅಂತ ಹೇಳಿದ್ರೆ ವೆಸಿಕ್ಯುಲರ್ ಆರ್ಬಸ್ಕ್ಯುಲರ್ ಮೈಕೋರೈಸಾ, ಅಥವಾ ಜನರಲ್ ಆಗಿ ಇದನ್ನ ಮೈಕೋರೈಸಾ ಅಂತ ಕರಿತೀವಿ. ಇದನ್ನ ಎಲ್ಲಾ ಬೆಳೆಗಳಲ್ಲೂ ನೀವು ಬಿತ್ತನೆ ಸಮಯದಲ್ಲಿ ಅಥವಾ ನಾಟಿ ಸಮಯದಲ್ಲಿ ಉಪಯೋಗಿಸಬಹುದು. ನೀವು ಬಹುವಾರ್ಷಿಕ ಬೆಳೆಗಳಲ್ಲಿ ಪ್ರತಿ ವರ್ಷ ನೀವು ಪಾತಿ ಮಾಡಿ ಸಾವಯವ ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರ ಕೊಡಬೇಕಾದ್ರೆ ಅದರ ಜೊತೆ ಮಿಶ್ರಣ ಮಾಡಿ ನೀವು ಕೊಡಬಹುದು. ಇದು ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ, ಇದು ಒಂದು ಶಿಲೀಂಧ್ರ. ಈ ಶಿಲೀಂಧ್ರ ಬೆಳೆಗಳ ಬೇರು ಒಳಗಡೆ ಹೋಗುತ್ತೆ, ಮತ್ತೆ ಬೇರಿನ ಆಚೆಗಳನ್ನು ಕೂಡ ಇದು ಬೆಳ್ಕೊಂಡು ಹೋಗುತ್ತೆ. ಸೊ ಇದು ಒಂದು ಬೆಳೆಗಳ ಬೇರುಗಳ ಮೇಲ್ಗಡೆ ತನ್ನ ಆಹಾರಕ್ಕೆ ಅವಲಂಬಿತವಾಗಿರ್ತದೆ. ಇದರ ಬದಲಾಗಿ ಬೆಳೆಗಳಿಗೆ ಅನೇಕ ಉಪಯೋಗವನ್ನ ಕೊಡುತ್ತದೆ. ಇದೇನ್ ಮಾಡುತ್ತೆ ಅಂದ್ರೆ, ಈಗ ಬೆಳೆಗಳ ಬೇರುಗಳು ಸುಮಾರು 1 meter ಅಥವಾ 2 meter ಬೆಳೆಯಬಹುದು. ಸೊ ತನ್ನ ಸುತ್ತ ಇರುವಂತಹ 1 meter ಅಥವಾ 2 meter ಪ್ರದೇಶದಲ್ಲಿ ತನಗೆ ಬೇಕಾದಂತಹ ಆಹಾರ ಮತ್ತು ಪೋಷಕಾಂಶಗಳನ್ನು ಬೆಳೆಗಳು ತಗೊಳ್ಳುವಂತಹ ಶಕ್ತಿ ಹೊಂದಿರ್ತವೆ. ಆದರೆ ತನ್ನ ಸುತ್ತ ಇರುವಂತಹ ಪ್ರದೇಶದಲ್ಲಿ ನೀರು ಅಥವಾ ಪೋಷಕಾಂಶಗಳ ಕೊರತೆ ಆದಾಗ ಏನಾಗುತ್ತೆ, ಬೆಳೆಗಳು ಅದರ ಡಿಫಿಷಿಯನ್ಸಿ ಸಿಂಪ್ಟಮ್ಸ್ ಇಂದ ಏನಾಗುತ್ತೆ, ಬೆಳವಣಿಗೆ ಕುಂಠಿತ ಆಗುತ್ತೆ, ಇಳುವರಿ ಕುಂಠಿತ ಆಗುತ್ತೆ. ಆದರೆ ಈ ಮೈಕೋರೈಸವನ್ನ ಹಾಕಿದ್ರೆ ಏನಾಗುತ್ತೆ ಅಂದ್ರೆ, ಈ ಮೈಕೋರೈಸದ ಶಿಲೀಂಧ್ರಗಳು ಸುಮಾರು ಬೆಳೆಯ ಬೇರಿನ 10 times ದೂರ ಹೋಗಿ ಬೆಳೆಯುವಂತಹ ಶಕ್ತಿಯನ್ನು ಹೊಂದಿರುತ್ತವೆ. ಈ ಶಿಲೀಂಧ್ರಗಳು ಸುಮಾರು 10 meter ವರೆಗೆ ಬೆಳಕೊಂಡು ಹೋಗಿ, ಸೊ ನಾವು ಪಂಪ್ ಸೆಟ್ ನಲ್ಲಿ ನೀರನ್ನ ಯಾವ ರೀತಿ ಪ್ರೊವೈಡ್ ಮಾಡ್ತೀವಿ ಅದೇ ರೀತಿಯಲ್ಲಿ, ಸೊ ಕೊರತೆಯಾದಂತಹ ಪೋಷಕಾಂಶಗಳು, ಎಲ್ಲಾ ಪೋಷಕಾಂಶಗಳು ಮತ್ತೆ ನೀರಿನ ಅಂಶವನ್ನ ಪಂಪ್ ಮಾಡುತ್ತೆ ಬೆಳೆಗಳಿಗೆ ಕೊಟ್ಟು. ಸೊ ಬೆಳೆಗಳು ಡ್ರಾಟ್ ಟಾಲರೆನ್ಸ್ ಅಂದ್ರೆ ಕಮ್ಮಿ ನೀರಿರುವಂತ ಜಾಗದಲ್ಲಿ ನೀರು ಬರುವವರೆಗೆ ತಡ್ಕೊಂಡಿರುವಂತ ಶಕ್ತಿಯನ್ನ ಮತ್ತೆ ಪೋಷಕಾಂಶಗಳು ಕೊರತೆಯಾಗದನ್ನ ತಡೆಗಟ್ಟುವಲ್ಲಿ ಈ ಮೈಕೋರೈಸಾ ಸಹಾಯ ಮಾಡುತ್ತೆ. ಮತ್ತೆ ಇದು ಬೇರಿನ ಮೇಲ್ಗಲ್ಲಿ ಒಂದು ಪದರವನ್ನ ಮಾಡುತ್ತದೆ, ಅದರಿಂದ ಏನಾಗುತ್ತೆ, ಬೇರೆ ರೋಗಕಾರಕ ಜಂತುಹುಳುಗಳು ಮತ್ತೆ ರೋಗಕಾರಕ ಬ್ಯಾಕ್ಟೀರಿಯಾ ಮತ್ತೆ ಶಿಲೀಂಧ್ರ ಅವು ಕೂಡ ಬೇರಿನ ಒಳಗಡೆ ಎಂಟ್ರಿ ಆಗದಂಗೆ ಒಂದು ಬ್ಯಾರಿಯರ್ ಆಗಿ ಕೆಲಸ ಮಾಡುತ್ತದೆ ಈ ಮೈಕೋರೈಸಾ. ಸೊ ಅಂದ್ರೆ ರೋಗಗಳನ್ನ ತಡೆಗಟ್ಟುತ್ತೆ, ಪೋಷಕಾಂಶಗಳನ್ನ ಒದಗಿಸುತ್ತದೆ, ನೀರನ್ನು ಕೂಡ ಒದಗಿಸುತ್ತದೆ ಬೇಕಾದಂತ ಸಮಯದಲ್ಲಿ. ಇದು ಮೈಕೋರೈಸಾದ ಒಂದು ಉಪಯೋಗ. ಈಗ ನಮ್ಮ ತೋಟಗಾರಿಕಾ ಬೆಳೆಗಳಲ್ಲಿ ನಾವು ಜೈವಿಕ ಗೊಬ್ಬರಗಳನ್ನ ಯಾವ ರೀತಿ ಉಪಯೋಗಿಸಬಹುದು ಅಂತ ಅದನ್ನ ತಿಳ್ಕೊಳ್ಳೋಣ. ಉದಾಹರಣೆ ಈಗ ಹಣ್ಣಿನ ಬೆಳೆಗಳು, ಇವು ಬಹುವಾರ್ಷಿಕ ಬೆಳೆಗಳಾಗಿರ್ತವೆ, ಮುಖ್ಯವಾಗಿ ದ್ರಾಕ್ಷಿ, ದಾಳಿಂಬೆ, ಪೇರ್ಲ ಮ್ಯಾಂಗೋ ಅಥವಾ ಮಾವು, ಸಪೋಟ ಇವೆಲ್ಲ ಹಣ್ಣುಗಳನ್ನ ನೀವು ತಗೊಳ್ಳಿ. ಇವೆಲ್ಲವೂ ಬಹುವಾರ್ಷಿಕ ಬೆಳೆಗಳು. ಇವಕ್ಕೆ ಜೈವಿಕ ಗೊಬ್ಬರಗಳಲ್ಲಿ ಇವಕ್ಕೆ ರೈಸೋಬಿಯಂ ಬರೋದಿಲ್ಲ. ರೈಸೋಬಿಯಂ ದ್ವಿದಳ ಧಾನ್ಯಗಳಿಗೆ ಅಷ್ಟೇ ಬರ್ತದೆ. ಇವಕ್ಕೆ ಏನ್ ಮಾಡಬೇಕು ಅಂದ್ರೆ ಅಜೋಟೋಬ್ಯಾಕ್ಟರ್ ಅಂತ ಬರ್ತದೆ, ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ. ಇದ್ರ ಜೊತೆಗೆ ನೀವು ಅಜೋಸ್ಪೈರ್ಲಮ್ ಅನ್ನು ಸೇರಿಸಬಹುದು ಕಾಂಬಿನೇಷನ್ ಅಲ್ಲಿ. ಇದು ಕೂಡ ಜೈವಿಕ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ. ಇದ್ರ ಜೊತೆಗೆ ರಂಜಕ ಕರಗಿಸುವ ಜೈವಿಕ ಗೊಬ್ಬರ ಮತ್ತೆ ಪೊಟಾಶ್ ಕರಗಿಸುವ ಜೈವಿಕ ಗೊಬ್ಬರ ಮತ್ತೆ ಮೈಕೋರೈಸ. ಇವಿಷ್ಟುವನ್ನು ಈಗ ನಾನು ಹೇಳಿದ್ಮೇಲೆ ಬಹುವಾರ್ಷಿಕ ಬೆಳೆಗಳಾದ ದಾಳಿಂಬೆ, ಪೇರ್ಲ, ಮ್ಯಾಂಗೋ ಅಥವಾ ಮಾವು, ಸಪೋಟ, ದ್ರಾಕ್ಷಿ, ಇವಕ್ಕೆ ನೀವು ಒಂದು ಗಿಡಕ್ಕೆ ಕನಿಷ್ಠ 10 ಗ್ರಾಂನಂತೆ ನೀವು ನಾಟಿ ಸಮಯದಲ್ಲಿ ನೀವು ಗುಂಡಿಗೆ ತಿಪ್ಪೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರ, ಬೇರೆ ಎರೆಹುಳು ಗೊಬ್ಬರ, ಯಾವ್ದಾದ್ರು ಸಾವಯವ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ನೀವು ಗುಣಿಗಳಿಗೆ ಹಾಕಿ ನಂತರ ಗಿಡವನ್ನ ಇಟ್ಟು ನಾಟಿ ಮಾಡಿದ್ರೆ ಅದರ ಉಪಯೋಗವನ್ನ ಪಡ್ಕೊಳ್ಬಹುದು. ಇದಾದ ನಂತರ ಮೊದಲನೇ ಸತಿ ನಾಟಿ ಮಾಡಬೇಕಾದ್ರೆ ಪ್ಲಾಂಟಿಂಗ್ ಟೈಮ್ ನಲ್ಲಿ ಹಾಕಿದ ನಂತರ ಪ್ರತಿ ವರ್ಷ ಇದೇ ಪ್ರಮಾಣದ 10 ಗ್ರಾಂ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ, 10 ಗ್ರಾಂ ರಂಜಕ ಕರಗಿಸುವ ಜೈವಿಕ ಗೊಬ್ಬರ, 10 ಗ್ರಾಂ ಪೊಟ್ಯಾಶ್ ಕರಗಿಸುವ ಜೈವಿಕ ಗೊಬ್ಬರ ಮತ್ತೆ 10 ಗ್ರಾಂ ಮೈಕೋರೈಸ. ಇಷ್ಟನ್ನ ನೀವು ತಿಪ್ಪೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಪ್ರತಿ ವರ್ಷ ನೀವು ತಿಪ್ಪೆ ಗೊಬ್ಬರವನ್ನ ಬೆಳೆಗಳಿಗೆ ಹಾಕಬೇಕಾದ್ರೆ ಪಾತಿ ಮಾಡಿ ಅಲ್ಲಿ ಹಾಕಿ ಅದರ ಮೇಲ್ಗಡೆ ಒಂದು ಲೇಯರ್ ಮಣ್ಣನ್ನು ಮುಚ್ಚಿ ನೀವು ನೀರು ಬಿಡೋದ್ರಿಂದ ಇವನ ಉಪಯೋಗವನ್ನು ನೀವು ಪಡ್ಕೊಳ್ಬಹುದು. ಇದರ ಜೊತೆಗೆ ಈಗ ಕೆಲವೊಂದ್ಸತಿ ಏನಾಗ್ತದೆ ಅಂದ್ರೆ ನಾವು ನಾಟಿ ಮಾಡೋ ಸಮಯದಲ್ಲಿ ಹಾಕಿರೋದಿಲ್ಲ ಅಥವಾ ನಾವು ಪಾತಿ ಮಾಡೋದಿಲ್ಲ, ಆ ಸಮಯದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನೀವು ಇವನ್ನ ಡ್ರೆಂಚಿಂಗ್ ಅಥವಾ ಡ್ರಿಪ್ ಮುಖಾಂತರ ಕೂಡ ಇವನ್ನ ಒದಗಿಸಬಹುದು. ಡ್ರೆಂಚಿಂಗ್ ಮತ್ತು ಡ್ರಿಪ್ ಮುಖಾಂತರ ಒದಗಿಸಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಜೈವಿಕ ಗೊಬ್ಬರವನ್ನ ನೀವು 2 ಲೀಟರ್ 1 ಎಕರೆಗೆ, 2 ಲೀಟರ್ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ ಉದಾಹರಣೆಗೆ ಅಜೋಟೋಬ್ಯಾಕ್ಟರ್ ಅಥವಾ ಅಜೋಸ್ಪೈರ್ಲಮ್, ರಂಜಕ ಕರಗಿಸುವ ಜೈವಿಕ ಗೊಬ್ಬರ ಇದನ್ನ PSB ಅಂತ ಕರಿತೀವಿ, ಮತ್ತೆ ಪೊಟಾಶ್ ಮೊಬಿಲೈಸಿಂಗ್ ಅಥವಾ ಪೊಟಾಶ್ ಕರಗಿಸುವ ಜೈವಿಕ ಗೊಬ್ಬರ ಇದನ್ನ KSB ಅಥವಾ KMB ಅಂತ ಕರಿತೀವಿ. ಇವನ್ನ ಪ್ರತಿಯೊಂದನ್ನು 2 ಲೀಟರ್ 1 ಎಕರೆಗೆ ನೀವು ಡ್ರಿಪ್ ನಲ್ಲಿ ಅಥವಾ ಡ್ರೆಂಚಿಂಗ್ ಅಲ್ಲಿ ಬಿಡಬಹುದು. ಇದನ್ನ ಬೆಳೆಗಳಿಗೆ ಅನುಸಾರವಾಗಿ ಈಗ ಮಾವು, ಪೇರ್ಲ, ಸಪೋಟ ಇವಕ್ಕೆ ಅಲ್ಲಿ ಹೆಚ್ಚು ಬೇಕಾಗಿರೋದಿಲ್ಲ. ಇವಕ್ಕೆ ಏನ್ ಮಾಡಬಹುದು, ನೀವು ವರ್ಷದಕ್ಕೆ 1 ಬಾರಿ ಕೊಡಬಹುದು ಡ್ರಿಪ್ ನಲ್ಲಿ ಅಥವಾ ನಾಟಿ ಮಾಡಬೇಕಾದ್ರೆ ಅಥವಾ ತಿಪ್ಪೆ ಗೊಬ್ಬರದ ಜೊತೆ ಅಥವಾ ಡ್ರಿಪ್ ನಲ್ಲಿ. ಅದು ಕಮರ್ಷಿಯಲ್ ಕ್ರಾಪ್ ಗಳಾದ ಬೇರೆ ದಾಳಿಂಬೆ ಮತ್ತೆ ದ್ರಾಕ್ಷಿಗೆ ನೀವು ಪ್ರತಿ 3 ತಿಂಗಳಿಗೊಂದ್ಸತಿ ಕೊಟ್ರೆ ಒಳ್ಳೆಯದು. ಮತ್ತೆ ಇದರೊಳಗಡೆ ಪ್ರಮುಖ್ಯವಾಗಿರುವಂತದ್ದು ಹಣ್ಣಿನ ಒಂದು ಬೆಳವಣಿಗೆಗೆ ಮತ್ತು ಸ್ವೀಟ್ನೆಸ್ಗೆ, ಅದರ ಒಂದು ಸ್ವೀಟ್ ಜಾಸ್ತಿ ಆಗೋದಕ್ಕೆ ಸೈಜ್ ಬರೋದಕ್ಕೆ ಅತಿ ಮುಖ್ಯವಾದ ಜೈವಿಕ ಗೊಬ್ಬರ ಅಂದ್ರೆ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ. ಪೊಟ್ಯಾಶ್ ತುಂಬಾ ಹೆಚ್ಚು ಬೇಕಾಗ್ತದೆ ನಿಮಗೆ. ಇದನ್ನ ಹಣ್ಣು ಕಾಯಿ ಆಗುತ್ತಲ್ಲ, ಕಾಯಿ ಆದಾಗಿನಿಂದ ಇಟ್ಕೊಂಡು ಪಪ್ಪಾಯದಲ್ಲಿರ್ಬೋದು, ದ್ರಾಕ್ಷಿನಲ್ಲಿರ್ಬೋದು, ಪೇರ್ಲಾದಿರ್ಬೋದು, ಮ್ಯಾಂಗೋದಲ್ಲಿರ್ಬೋದು, ಒಂದ್ಸತಿ ಫ್ರೂಟ್ ಸೆಟ್ ಆದ್ಮೇಲೆ ಪ್ರತಿ 15 ದಿನಕ್ಕೊಮ್ಮೆ 2 ಲೀಟರ್ ಹಂಗೆ 1 ಎಕರೆ ನೀವು ಡ್ರಿಪ್ ಮುಖಾಂತರ ಅಥವಾ ಡ್ರೆಂಚಿಂಗ್ ನಲ್ಲಿ ಕೊಟ್ಟಿರ್ಬೋತಾ ಬಂದ್ರೆ ಏನಾಗ್ತದೆ, ನಿಮಗೆ ಕಾಯಿಯ ಸೈಜ್ ಜಾಸ್ತಿ ಆಗ್ತದೆ, ಕಲರ್ ಚೆನ್ನಾಗಿ ಬರ್ತದೆ ಮತ್ತೆ ವೆಯ್ಟ್ ಎಲ್ಲವೂ ಜಾಸ್ತಿ ಆಗ್ತದೆ. ಸೊ ಇಷ್ಟು ಜೈವಿಕ ಗೊಬ್ಬರಗಳನ್ನ ನೀವು ಉಪಯೋಗಿಸಿಕೊಳ್ಬಹುದು. ಇನ್ನು ತರಕಾರಿ ಬೆಳೆಗಳಲ್ಲಿ ನೀವು ಜೈವಿಕ ಗೊಬ್ಬರಗಳನ್ನ ಯಾವ ರೀತಿ ಉಪಯೋಗಿಸಬಹುದು ಅಂತ ಹೇಳಿದ್ರೆ, ಇಲ್ಲಿ ನೀವು ಬೀಜವನ್ನ ಏನಾದರೂ ಬಿತ್ತನೆ ಮಾಡ್ತಿದ್ರೆ ತರಕಾರಿ, ಉದಾಹರಣೆಗೆ ಮೆಣಸಿನಕಾಯಿ ಇರಬಹುದು, ಯಾವುದಾದ್ರೂ ಒಂದು ಬೀಜವನ್ನ ಮಾಡ್ತಿದ್ರೆ ನೀವು ಬೀಜೋಪಚಾರ ಮಾಡಬಹುದು. ಬೀಜೋಪಚಾರ ಯಾವ್ದಾದ್ ಮಾಡಬಹುದು ಅಂದ್ರೆ ಅಜೋಟೋಬ್ಯಾಕ್ಟರ್ ಒಂದು ಮಾಡಬಹುದು, PSB ಪೊಟ್ಯಾಶ್ ಕರಗಿಸುವ ಜೈವಿಕ ಗೊಬ್ಬರ, ಇದರ ಜೊತೆಗೆ ನೀವು ಟ್ರೈಕೋಡರ್ಮ ಮತ್ತೆ ಸೂಡೋಮನಾಸ್ ಅನ್ನು ಸೇರಿಸಬಹುದು. ಯಾಕೆಂದ್ರೆ ತರಕಾರಿಗಳಿಗೂ ತುಂಬಾ ಸಾಫ್ಟ್ ಇರ್ತವೆ ಅವು ಬೇರುಗಳು ನೀವು ನಾಟಿ ಮಾಡೋ ಸಮಯದಲ್ಲಿ, ಮತ್ತೆ ರೋಗಗಳಾದ ನಿಮಗೆ ಡ್ಯಾಂಪಿಂಗ್ ಆಫ್ ರೂಟ್ ರಾಟ್ ಬರುವಂತ ಚಾನ್ಸಸ್ ಜಾಸ್ತಿ ಇರ್ತವೆ. ಅದಕ್ಕೋಸ್ಕರ ಈ ಜೈವಿಕ ಗೊಬ್ಬರಗಳ ಜೊತೆಗೆ ಸಸ್ಯ ಪ್ರಚೋದಕ ಮತ್ತೆ ಜೈವಿಕ ಪೀಡನಾಶಕಗಳಾದ ಸೂಡೋಮನಾಸ್ ಮತ್ತೆ ಟ್ರೈಕೋಡರ್ಮಗಳನ್ನ ಇಷ್ಟನ್ನು ಸೇರಿಸಿ ಪ್ರತಿ KG ಬೀಜಕ್ಕೆ 5 ಗ್ರಾಂನಂತೆ ಬೀಜೋಪಚಾರ ಮಾಡಿ ನೀವು ಬಿತ್ತನೆ ಮಾಡಬಹುದು. ನರ್ಸರಿನಲ್ಲಿ ಇರಬಹುದು ಅಥವಾ ಮೇನ್ ಬೆಡ್ ನಲ್ಲಿ ಏನಾದ್ರೂ ಮಾಡಂಗಿದ್ರೆ. ಅಕಸ್ಮಾತ್ ಈ ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಲ್ಲವನ್ನು ಅವರು ಸಸಿ ಮಡಿಗಳನ್ನ ಮಾಡೋದಿಲ್ಲ, ಸೊ ತಾವು ನರ್ಸರಿಗಳಲ್ಲಿ ಗಿಡಗಳನ್ನ ಕೊಂಡ್ಕೊಂಡು ಬರ್ತಾರೆ, ಅಗಿಗಳನ್ನ ಕೊಂಡ್ಕೊಂಡು ಬರ್ತಾರೆ. ಸೊ ಇವಕ್ಕೆ ಹೆಂಗೆ ಉಪಚಾರ ಮಾಡೋದಪ್ಪ ಅಂತ ಹೇಳಿದ್ರೆ, ನೀವು ಪ್ರೋಟ್ರೇನ್ ಅಲ್ಲಿ ಗಿಡಗಳಿರ್ತಾವಲ್ಲ, ಸೊ ಇವನ್ನ ನೀವು ನಾಟಿ ಮಾಡೋದಕ್ಕೆ ಕನಿಷ್ಠ 1 ವಾರದಿಂದ ಹಿಡಿದು 2 ದಿನ ಮುಂಚೆವರೆಗೂ ನೀವೇನ್ ಮಾಡಬಹುದು, ಪ್ರತಿ ಲೀಟರ್ ನೀರಿಗೆ ಪೌಡರ್ ರೂಪದ ಜೈವಿಕ ಗೊಬ್ಬರಗಳಾದ್ರೆ 20 ಗ್ರಾಂ 1 ಲೀಟರ್ಗೆ, ಲಿಕ್ವಿಡ್ ಆದ್ರೆ 15-20 ml 1 ಲೀಟರ್ ನೀರಿಗೆ ಪ್ರತಿಯೊಂದು ಜೈವಿಕ ಗೊಬ್ಬರಗಳು ಇನ್ಕ್ಲೂಡಿಂಗ್ ನೀವು ಟ್ರೈಕೋಡರ್ಮ ಮತ್ತೆ ಸೂಡೋಮನಾಸ್ಗಳನ್ನು ಕೂಡ ಸೇರಿಸಿಕೊಂಡು ಇವನ್ನ ಡ್ರೆಂಚ್ ಮಾಡಬೇಕು. ನೀರು ಕೊಡ್ತಿರಲ್ಲ, ಹೋಸ್ ನಲ್ಲಿ ಹಾಕೊಂಡು ನೀವು ಡ್ರೆಂಚ್ ಮಾಡ್ತಿರಲ್ಲ, ಇದನ್ನ 2 ಸತಿ ಮಾಡಬೇಕು. 2 ಸತಿ ಮಾಡಿದ್ರೆ ಏನಾಗುತ್ತೆ, ಪ್ರೋಟ್ರೇನ್ ಅಲ್ಲಿ ಕೊಕೋಪೀಟ್ ನಲ್ಲಿ ಈ ಜೈವಿಕ ಜೀವಾಣುಗಳು ಸೇರ್ಕೊಳ್ತವೆ. ತದನಂತರ ನೀವು ಅದನ್ನ ನಾಟಿ ಮಾಡಿದಾಗ ಅವು ಫೀಲ್ಡ್ ನಲ್ಲಿ ಹೋಗ್ಬಿಟ್ಟು ತಮ್ಮ ಉಪಯೋಗವನ್ನ ಕೊಡ್ತವೆ. ಈ ರೀತಿ ಮಾಡಬಹುದು. ಅಥವಾ ನೀವು ತರಕಾರಿ ಬೆಳೆಗಳನ್ನ ನಾಟಿ ಮಾಡಿದ ನಂತರ ನಾಟಿ ಮಾಡೋ ಸಮಯದಲ್ಲಿ ಭೂಮಿಗೂ ಸೇರಿಸಬಹುದು. ಭೂಮಿಗೆ ಸೇರಿಸಬೇಕಂದ್ರೆ ಪ್ರತಿಯೊಂದು ಕೂಡ 3-4 kg 1 ಎಕರೆಗೆ, ಅಥವಾ ಮಿಶ್ರಣ ಸಾರಜನಕ ರಂಜಕ ಪೊಟ್ಯಾಶ್ ಮತ್ತೆ ಟ್ರೈಕೋಡರ್ಮಾ ಸೋಡಿಯಂ ಮಿಶ್ರಣವನ್ನ ನೀವು 10 kg 1 ಎಕರೆಗೆ. ಬೆಡ್ ತಯಾರು ಮಾಡಬೇಕಾದ್ರೆ ನೀವು ಮಲ್ಚಿಂಗ್ ಹಾಕೋದಕ್ಕೆ ಮುಂಚೆ ಬೆಡ್ಗೆ ಹಾಕಿ ನಂತರ ನೀವು ತರಕಾರಿ ಬೆಳೆಗಳನ್ನ ನಾಟಿ ಮಾಡಬಹುದು. ಅಥವಾ ಆ ರೀತಿ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ತರಕಾರಿ ಬೆಳೆಗಳನ್ನ ನಾಟಿ ಮಾಡಬೇಕಾದ್ರೆ ಗುಣಿಗಳಿಗೆ ಸೊ ಒಂದು 10 gram 1 ಗುಣಿ ಹಂಗೆ ಹಾಕೊಂಡು ನಾಟಿ ಮಾಡಬಹುದು. ಇದು ಆಗಲಿಲ್ಲ ಅಂತ ಹೇಳಿದ್ ಮಾಡಬಹುದು, ನೀವು ಡ್ರಿಪ್ ನಲ್ಲಿ ಬಡ್ಕೊಡಬಹುದು. ನಾಟಿ ಮಾಡಿದ ತಕ್ಷಣ ನೀವು ಡ್ರಿಪ್ ನಲ್ಲಿ ಪ್ರತಿಯೊಂದು ಟ್ರೈಕೋಡರ್ಮಾ 2 liter 1 ಎಕರೆಗೆ, ಸುಡೋಮನಾಸ್ 2 liter 1 ಎಕರೆಗೆ, ಅಜಿಟೋಬ್ಯಾಕ್ಟರ್ PSP KSB ಇವು 2 liter 1 ಎಕರೆಗೆ ನೀವು ನಾಟಿ ಮಾಡೋ ಸಮಯದಲ್ಲಿ ಕೊಡಬಹುದು. ತದನಂತರ 1.5 ತಿಂಗಳ ನಂತರ ಮತ್ತೆ ಇನ್ನೊಂದು ಸಲಿ, ಯಾಕೆಂದ್ರೆ ಕೆಲವೊಂದು ತರಕಾರಿಗಳು 3 ತಿಂಗಳಿಗೆ ಮುಗಿದೋಗ್ತವೆ, 1.5 ತಿಂಗಳಿಗೆ ಮತ್ತೊಂದು ಸಾರಿ ಕೊಡಬಹುದು. ಇದರಿಂದ ನಿಮ್ಮ ಬೆಳೆಗೆ ಬೇರಿಂದ ಅಥವಾ ಮಣ್ಣಿನಲ್ಲಿ ಬರುವಂತಹ ರೋಗಗಳನ್ನು ತಡೆಗಟ್ಟಬಹುದು, ಬೆಳವಣಿಗೆ ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಆಗುವ ರೀತಿಯಲ್ಲಿ ನೋಡ್ಕೊಳ್ಬಹುದು, ಇಳುವರಿ ಹೆಚ್ಚಿಗೆ ಬರ್ತದೆ. ಇದಾದ ನಂತರ ತರಕಾರಿಗಳ ಗುಣಮಟ್ಟವೂ ನಿಮಗೆ ಚೆನ್ನಾಗಿ ಬರ್ತದೆ. ಮತ್ತೆ ಈ ನಾನು ಹೇಳಿದ ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸಿದ್ದೇ ಆಗಿದ್ದಲ್ಲಿ NPK ಸಾರಜನಕ ರಂಜಕ ಮತ್ತು ಪೊಟ್ಯಾಷ್ಗಳನ್ನು ನೀವು 25% ಅಷ್ಟು ನೀವು ಕಮ್ಮಿ ಪ್ರಮಾಣದಲ್ಲಿ ಉಪಯೋಗಿಸಿಕೊಳ್ಬಹುದು. ಡಾಕ್ಟರ್ ರುದ್ರೇಶ್ ಅವರೇ, ಈಗ ಸಾಕಷ್ಟು ವಿಚಾರಗಳನ್ನ ತಾವು ತಿಳಿಸಿದ್ರಿ, ಯಾವ ರೀತಿ ಜೈವಿಕ ಗೊಬ್ಬರಗಳನ್ನ ನಾವು ಉಪಯೋಗ ಮಾಡಬೇಕು, ಅವುಗಳ ಕಾರ್ಯ ಯಾವ ರೀತಿ ಇರ್ತದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಸ್ತಾರವಾಗಿ ತಾವು ಇಲ್ಲಿ ತನಕ ಹೇಳಿದ್ರಿ. ಈಗ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಏನಿದೆ, ಇಲ್ಲಿ ನಮ್ಮ ರೈತರಿಗೆ ಯಾವ ರೀತಿ ಈ ಏನು ಜೈವಿಕ ಗೊಬ್ಬರಗಳು ಲಭ್ಯ ಅದಾವ, ಅವರು ಹೆಂಗ್ ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಹೇಳ್ತೀರಿ? ಎಲ್ಲ ರೈತ ಬಂಧವರ ಮಾಹಿತಿಗಾಗಿ, ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ನವನಗರದಲ್ಲಿ ನಮ್ಮಲ್ಲಿ ಜೈವಿಕ ಉತ್ಪಾದನಾ ಕೇಂದ್ರ ಇದೆ, ಬಯೋಫರ್ಟಿಲೈಸರ್ ಲ್ಯಾಬೊರೇಟರಿ ಅಂತ ನಾವು ನಡೆಸ್ತಾ ಇದ್ದೀವಿ. ಇಲ್ಲಿ ಎಲ್ಲಾ ರೀತಿಯ ಜೈವಿಕ ಗೊಬ್ಬರಗಳು ಮತ್ತು ಜೈವಿಕ ಕೀಟನಾಶಕಗಳನ್ನು ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ನೀವು ಇಲ್ಲಿ ಬಂದು 9 ಗಂಟೆಯಿಂದ ಹಿಡಿದು 5 ಗಂಟೆವರೆಗೆ ಪ್ರತಿದಿನ ತೆಗೆದಿರುತ್ತೆ, ಅಂದ್ರೆ ವರ್ಕಿಂಗ್ ಡೇಸ್ ನಲ್ಲಿ. ಸೊ ಅಲ್ಲಿ ಬಂದು ನೀವು ತಗೊಂಡು ಹೋಗ್ಬೋದು, ಅಥವಾ ನಿಮ್ಗೆ ಬೇಕಂದ್ರೆ ಈಗ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಈಗ ನನ್ನ ಮೊಬೈಲ್ ನಂಬರ್ ಡಾಕ್ಟರ್ DL ರುದ್ರೇಶ್, ಸಹಾಯಕ ಪ್ರಾಧ್ಯಾಪಕರು ಕೃಷಿ ಸೂಕ್ಷ್ಮಾಣು ಜೀವಶಾಸ್ತ್ರ ವಿಭಾಗ, ಮೊಬೈಲ್ ನಂಬರ್ 9538243305. ಸೊ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮಗೆ ಬೇಕಾದಂತ ಯಾವ್ಯಾವ ಜೈವಿಕ ಗೊಬ್ಬರಗಳಿದ್ದಾವೆ, ಸೊ ನಿಮಗೆ ಯಾವ್ಯಾವ್ದನ್ನ ಉಪಯೋಗಿಸಬಹುದು ಅದರ ಮಾಹಿತಿ ಜೊತೆಗೆ ನಿಮಗೆ ಕಳಿಸಿಕೊಡುವಂತ ವ್ಯವಸ್ಥೆಯನ್ನು ಕೂಡ ನಮ್ಮಲ್ಲಿ ಇದೆ. ಸೊ ನಮ್ಮಲ್ಲಿ ಸುಮಾರು 20 ರೀತಿಯ ಜೈವಿಕ ಉತ್ಪಾದನೆಗಳಿದ್ದಾವೆ. ಸೊ ಹೇಳ್ಬೇಕಂತ ಹೇಳಿದ್ರೆ ಸೂಡೋಮನಾಸು, ಟ್ರೈಕೋಡರ್ಮಾ, ಬ್ಯಾಸಿಲಸ್ ಸೆಪ್ಟಿಲಿಸು, ಅಜಿಟೋಬ್ಯಾಕ್ಟರ್ ಅಜೋಸ್ಪೈರ್ಲಮು, PSB, KMB, ಮೈಕೋರೈಸಾ, ಮೆಟರೈಸಿಯಮ್, ಬಿವೇರಿಯಾ, ವರ್ಟಿಸೀಲಿಯಮ್, ಕಾಂಪೋಸ್ಟ್ ಕಲ್ಚರು, ಮತ್ತೆ PGPR ಕನ್ಶಾರ್ಸಿಯಾ, ಮತ್ತೆ ಕ್ರಾಪ್ ಸ್ಪೆಸಿಫಿಕ್ ಕನ್ಶಾರ್ಸಿಯಾ, ಇವೆಲ್ಲವೂ ಸೇರಿ ಸುಮಾರು 20ಕ್ಕಿಂತಲೂ ಅಧಿಕ ರೀತಿಯ ಉತ್ಪನ್ನ ನಮ್ಮಲ್ಲಿ ಸಿಗ್ತವೆ. ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮಗೆ ಒದಗಿಸುವಂತ ಒಂದು ಕೆಲಸವನ್ನ ಮಾಡ್ತೀವಿ. ಆತ್ಮೀಯರೆ, ಈಗೇನು ಡಾಕ್ಟರ್ ತಮ್ಮ ನಂಬರ್ ನ ಹೇಳಿದ್ದಾರೆ ಅದನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9538243305 ಈ ನಂಬರ್ನ ಸಂಪರ್ಕ ಮಾಡಿ ತಾವು ಜೈವಿಕ ಗೊಬ್ಬರಗಳ ಬಗ್ಗೆ ತಿಳ್ಕೊಳ್ಬಹುದು, ಮತ್ತ ಖರೀದಿ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಬಹುದು. ಒಳ್ಳೇದು ಡಾಕ್ಟರ್ ರುದ್ರೇಶ್ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ ತಾವು ಜೈವಿಕ ಗೊಬ್ಬರಗಳ ಮಹತ್ವ, ಅವು ಯಾವ ಪ್ರಕಾರದವ, ಎಷ್ಟದಾವ, ಮತ್ತೆ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ, ಮತ್ತು ಅವುಗಳ ಲಭ್ಯತೆ ಕುರಿತು ಸಾಕಷ್ಟು ವಿವರವಾದಂತಹ ಒಂದು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಈ ತನಕ ಜೈವಿಕ ಗೊಬ್ಬರಗಳ ಮಹತ್ವ ಈ ಕುರಿತು ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ DL ರುದ್ರೇಶ್ ಅವರಿಂದ ಮಾಹಿತಿಯನ್ನ ಕೇಳಿದಿರಿ. ಈಗ ಕೇಳೋಣ ಜನವಾಡದ ಶರಣಮ್ಮ ರಾಮಚಂದ್ರಪ್ಪ ಮತ್ತು ಸಂಘಟಕರಿಂದ ಸಂಪ್ರದಾಯದ ಪದಗಳು. ಸೈ ಭಗವನ ಶಿವ ಪೂಜೆ ಸೈ ತ ಸಾಯಿ ಭಗವನ ಶಿವ ಪೂಜ ತೈನೆ ಭಗವನ ಶಿವ ಪೂಜೆ ಮಾಡ ತೈನೆ ಭಗವನ ಶಿವ ಪೂಜೆ ಮಾಡ ಮಕ್ಕಳ ಬೇಡ ಬೇಡವರು ಬರಬೇಕೆ ಸೋಯ್ ಮಕ್ಕಳ ಬೇಡರು ಬರಬೇಕೆ ಭಗಮ್ಮ ಮಕ್ಕಳ ಬೇಡರು ಬರಬೇರೆ ಭಗಮ್ಮ ಕಂದನ ಕೊಟ್ಟು ಕಳ ಜಡಿ ಬಿಟ್ಟಾಡ್ಯಾಳೆ ಜಗ ಭಾಗೆ ಸೋಯ್ ಜಡಿ ಬಿಟ್ಟು ಭಗಮ್ಮ ಜಡಿ ಬಿಟ್ಟು ಜಗ ಭಗಮ್ಮ ಚಿಡಿಯಡಿ ಗುಡಿಯ ಹೋಗೋತಾಳೆ ಸೋಯ್ ಚಿಡಿಯಡಿ ಗುಡಿಯ ಹೋಗೋತಾಳೆ ಸೋಯ್ ಚಿಡಿಯಾಡಿ ಗುಡಿಯ ಹೋಗತಾಳೆ ಸೋಯ್ ಚಿಡಿಯಾಡಿ ಗುಡಿಯ ಹೋಗತಾಳೆ ಸೋಯ್ ಚಿಡಿಯಾಡಿ ಗುಡಿಯ ಹೋಗತಾಳೆ ಭಗಮ್ಮ ಚಿಡಿಯಾಡಿ ಗುಡಿಯ ಹೋಗತಾಳೆ ಭಗಮ್ಮ ತೈ ಭಗಮ್ಮನ ಶಿವ ಪೂಜೆ ಸೋಯ್ ತಾಯಿ ಭಗವನ ಶಿವ ಪೂಜೆ ಸೋಯ್ ತಾಯಿ ಭಗವನ ಶಿವ ಪೂಜೆ ಸೋಯ್ ತಾಯಿನೆ ಭಗವನ ಶಿವ ಪೂಜೆ ಮಾಡಗ ತಾಯಿನೆ ಭಗವನ ಶಿವ ಪೂಜೆ ಮಾಡಗ ಆಕಾಶದ ಗಂಟಿ ಗಣ ಆಕಾಶದ ದಾಂಟಿ ಗಣಾದಂದೆ ಸೋಯ್ ಆಕಾಶದ ಗಾಂಟಿ ಗಣಾದಂದೆ ಸೋಯ್ ಆಕಾಶದ ಗಾಂಟಿ ಗಣಾದಂದೆ ಸೋಯ್ ದೇವರೇವರಿಗಣಿ ದೇವರಿಗಣಿ ಮೊದಲ ಜನ ವಿರೋಧ ಮೊದಲೆಣ್ಣೆ ಶಿವಗೆ ನೈಯಣ್ಣೆ ಮದರ ಜನ ವಿರಾದ ಮದಲಣ್ಣೆ ಅರರ ನಮ ಶಿವಗೆ ನೈಯಣ್ಣೆ ಮದರ ಜನ ವಿರಾಗ ಮದಲಣ್ಣೆ ಅರರ ನಮ ಶಿವಗೆ ನೈಯಣ್ಣೆ ಮದರ ಜನ ವಿರಾಗ ಮದಲಣ್ಣೆ ಅರರ ನಮ ಶಿವಗೆ ನೈಯಣ್ಣೆ ಬಾಲಗೆ ನಟಗೆ ಬಾಗಲಿಗೆ ಬಿಸಿಲು ಬಂದೆ ಮಾಲೆಯ ಪಾಠದಲ್ಲಿ ಬಂದೆ ಅರರ ನಮ ಶಿವಗೆ ನೈಯಣ್ಣೆ ನಾಳದ ತೋಟದಲ್ಲಿ ಬಂದೆ ಅರರ ನಮ ಶಿವಗೆ ನೈಯಣ್ಣೆ ನಾಳ ತೋಟದಲ್ಲಿ ಬಂದೆ ಅರರ ನಮ ಶಿವಗೆ ನೈಯಣ್ಣೆ ನಾಳ ತೋಟದಲ್ಲಿ ಬಂದೆ ಅರರ ನಮ ಶಿವಗೆ ನೈಯಣ್ಣೆ ಕಂಕಣ ತಾಟ ನಿ ಬಲ ಬಂದ ನಮ ಶಿವಗೆ